4,000 ಕೋಟಿ ರೂಪಾಯಿ ಸಹಕಾರಿ ಸಾಲ ವಿತರಣೆ ಗುರಿ ಎಸ್ಟಿ ಸೋಮಶೇಖರ್. ಜನವರಿಯಲ್ಲಿ 6,085 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹ ಮುಖ್ಯಮಂತ್ರಿ. ಶಾಂತಿ ಸುವ್ಯವಸ್ಥೆ ಕದಡುವ ಶಕ್ತಿಗಳ ವಿರುದ್ದ ಕಠಿಣ ಕ್ರಮ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸಮಷ್ಟಿ ಸುಖಕ್ಕೆ ತಾಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳು ಮತ್ತು ನೀರು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನ್ ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ ಪೇಟೆ ಧಾರಣಿ. ನಂತರ ಕುಷ್ಟಗಿ ತಾಲೂಕಿನ ಜಾಗೀರ್ ಗುಡೇದರ್ ಗ್ರಾಮದ ಬಸವ್ವ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಇಂದಿನ ಕೃಷಿ ರಂಗದಲ್ಲಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ಒಂದು ನಿರ್ವಹಣೆ ಜೊತೆಗೆ ನೀರು ನಿರ್ವಹಣೆ ಎಷ್ಟು ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇಳುವರಿ ಮೇಲೆ ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ತಜ್ಞರಾದಂಥ ಡಾಕ್ಟರ್ ಎಸ್ ಆರ್ ಬಾಲನಗೌಡರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಬಾಲನಗೌಡ್ರೆ. ನಮಸ್ಕಾರ. ಮೊದಲದಾಗಿ ಮುಖ್ಯವಾಗಿ ಭತ್ತದ ಬೆಳೆಗೆ ಪ್ರಮುಖವಾದಂಥ ಪೋಷಕಾಂಶಗಳು ಯಾವ್ಯಾವ ಬೇಕು, ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾಗಿತ್ತಂದ್ರೆ? ಈಗಾಗಲೇ ನಮ್ಮ ರೈತರು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಒಂದು ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸುಮಾರು ಹೆಕ್ಟರಿಗೆ 70 ಕ್ವಿಂಟಲ್ಷ್ಟು ಅಂದ್ರೆ 7 ಟನ್ ಹೆಕ್ಟರಿಗೆ ಅಂದ್ರೆ ಅದು ಸುಮಾರು 3-3.5 ಟನ್ ತನಕ ಪ್ರತಿ ಎಕ್ ಎಕರೆಗೆ ಇಳುವರಿ ತಗೊಳ್ತಾ ಇದ್ದಾರೆ. ಸೊ ಆದ್ರೆ ಅವರು ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಸೊ ಅದರ ಒಂದು ಹಲವಾರು ವರ್ಷಗಳ ಒಂದು ಪರಿಣಾಮವಾಗಿ ಭೂಮಿಯ ಒಂದು ಫಲವತ್ತತೆ ಪ್ರಮಾಣ ಏನಿರ್ತದ ಅನುಪಾತ, ಮುಖ್ಯವಾದ ಪೋಷಕಾಂಶಗಳ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಒಂದು ಅನುಪಾತ, ಸಮತೋಲನದ ಒಂದು ಅನುಪಾತ ತಪ್ಪಿ ಹೋಗ್ಬಹುದು. ಮತ್ತು ಇಲ್ಲಿ ಮೂಲತಃ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಬಳಸ್ತಾ ಇರೋದು ಒಂದು ಅತಿ ಹೆಚ್ಚು ಇಳುವರಿ ಕೊಡ್ತಾ ಇರ್ತಕ್ಕಂತ ಕಾರಣ ಕೂಡ ಇರಬಹುದು. ಜೊತೆಗೆ ನೀರಿನ ಒಂದು ಲಭ್ಯತೆ ಕೂಡ ಸರಿಯಾಗಿದೆ. ಈಗ ಭತ್ತದ ಬೆಳೆಗೆ ತಾವು ಹೇಳಿದಂಗೆ ಇಲ್ಲಿ ಲಘು ಪೋಷಕಾಂಶಗಳು ಬೇಕಾಗ್ತವೆ ಮತ್ತು ಪ್ರಧಾನ ಪೋಷಕಾಂಶಗಳು ಬೇಕಾಗ್ತವೆ. ಲಘು ಪೋಷಕಾಂಶಗಳು ಭತ್ತದ ಬೆಳೆಗೆ ಹೆಚ್ಚಾಗಿ ಯಾವುದು ಇಳುವರಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ? ಯಾವ ಲಘು ಪೋಷಕಾಂಶಗಳು ಯಥೇಚ್ಛವಾಗಿ ಬೇಕು ಭತ್ತದ ಬೆಳೆಗೆ? ಇಲ್ಲಿ ಜಿಂಕ್ ಅಂತಕ್ಕಂತ ಒಂದು ಪೋಷಕಾಂಶ ಲಘು ಪೋಷಕಾಂಶಗಳಲ್ಲಿ ಅತಿ ಒಂದು ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಸೊ ಹಾಗಾಗಿ ಒಂದು ನಮ್ಮ ಒಂದು ವಿಶ್ವವಿದ್ಯಾಲಯದ ಶಿಫಾರಸಿನಲ್ಲಿ ಆಲ್ರೆಡಿ ಜಿಂಕ್ ಸಲ್ಫೇಟ್ ಪ್ರತಿ ಎಕರೆಗೆ 8 kg ಜಿಂಕ್ ಸಲ್ಫೇಟ್ ಅನ್ನ 21% ಜಿಂಕ್ ಇರತಕ್ಕಂತ ಜಿಂಕ್ ಸಲ್ಫೇಟ್ ಅನ್ನ ಶಿಫಾರಸು ಮಾಡಲಾಗಿದೆ. ಇದ್ರ ಜೊತೆಗೆ ನಾವು ಕಬ್ಬಿಣ ಮತ್ತು ಕಬ್ಬಿಣದ ಸಲ್ಫೇಟ್ ಜೊತೆಗೆ ಬೋರಾಕ್ಸ್ ಮತ್ತು ಈ ರೀತಿ ಪೋಷಕಾಂಶಗಳನ್ನು ಕೂಡ ನಾವು ಒದಗಿಸಬಹುದು. ಅಂದ್ರೆ ಈ ರಸಗೊಬ್ಬರಗಳನ್ನ ಹಾಕ್ತಕ್ಕಂತ ಪದ್ಧತಿ ಮತ್ತು ಬೆಳೆಯ ಹಂತ ಹೇಗೆ ಅಂತಿರ್ತಾವ? ಯಾವ ಪದ್ಧತಿ ಒಳಗೆ ರಸಗೊಬ್ಬರಗಳನ್ನ ಭೂಮಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡ್ಬೇಕಂತಿರ್ತಾವ? ಈಗ ಅದೇ ಪ್ರಮುಖವಾದಂತ ವಿಷಯ. ಅಂದ್ರೆ ಈಗ ಭತ್ತದ ಬೆಳೆ ಅಂತಂದಾಗ ನಾವು ಪೋಷಕಾಂಶಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಇದು ಬಹಳ ಮುಖ್ಯವಾದ. ನೀರು ಮತ್ತು ಈ ಗೊಬ್ಬರಗಳು ಏನಿದಾವ, ರಾಸಾಯನಿಕ ಗೊಬ್ಬರಗಳು, ಇವೆರಡೂ ಕೂಡ ಒಂದು ಉತ್ತಮ ಪರಿಕರಗಳು ಅಂತ ಹೇಳ್ಬೋದು. ಈ ಪರಿಕರಗಳನ್ನು ನಾವು ಸರಿಯಾಗಿ ಇನ್ನೂ ಉಪಯೋಗಿಸಿದ್ದಾದ್ರೆ ಈ ಒಂದು ಇಳುವರಿಯನ್ನು ನಾವು ಇನ್ನೂ ಕಡಿಮೆ ಖರ್ಚಿನಲ್ಲಿ ಪಡಿಬಹುದಂತ ನಮ್ಮ ಅನಿಸಿಕೆ. ಈಗಾಗಲೇ ವಿಶ್ವವಿದ್ಯಾಲಯ ನಮ್ಮ ಒಂದು ಜೋನ್ 2 ಅಂತ ಪ್ರದೇಶ ಬರ್ತದೆ, ವಲಯ 2 ಅಂತ. ಇದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ತಾಲೂಕು, ಮಾನ್ವಿ ತಾಲೂಕು ಮತ್ತು ದೇವದುರ್ಗ ತಾಲೂಕುಗಳು ಬರ್ತಾವ. ಸೊ ಇದಕ್ಕೆ ಶಿಫಾರಸು ಸಾರಜನಕ, ರಂಜಕ, ಪೊಟ್ಯಾಶು 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಇದೆ. ಸೊ ಜೊತೆಗೆ 8 kg ಅದೇ ರೀತಿ ನಾವು ಸಿಂಧನೂರು ಮತ್ತು ಲಿಂಗಸೂರು ತಾಲೂಕುಗಳು ಜೋನ್ 3 ಅಥವಾ ವಲಯ 3 ಬರೋದ್ರಿಂದ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ವಿಶ್ವವಿದ್ಯಾಲಯದ ಶಿಫಾರಸು ಏನಿದೆ ಅಂತಂದ್ರೆ 60 kg ಸಾರಜನಕ, 30 kg ರಂಜಕ ಮತ್ತು 30 kg ಪೊಟ್ಯಾಶ್ ಪ್ರತಿ ಎಕರೆಗಿದೆ. ಜೊತೆಗೆ ಅಲ್ಲಿನೂ ಕೂಡ 8 kg ಜಿಂಕ್ ಸಲ್ಫೇಟ್, ಇದು ಒಂದು ವಿಶ್ವವಿದ್ಯಾಲಯದ ಶಿಫಾರಸು ಇದೆ. ಸೊ ಈ ಒಂದು ಶಿಫಾರಸನ್ನು ನಾವು ಬಳಸಿದ್ದೇ ಆದರೆ ಸೊ ಇದಕ್ಕೆ ನಾವು ಅಂದ್ರೆ ಈಗ 40 kg ಸಾರ್ವಜನಿಕ ಪೂರ್ತಿ ಪ್ರಮಾಣ ಇದ್ರೆ ಅದರಲ್ಲಿ ಅರ್ಧ ಅಂದ್ರೆ 20 kg ಸಾರ್ವಜನಿಕ, 20 kg ರಂಜಕ ಅಂದ್ರೆ ಪೂರ್ತಿ ರಂಜಕ, 20 kg ಪೊಟ್ಯಾಶ್ ಅಂದ್ರೆ ಪೂರ್ತಿ ಪೊಟ್ಯಾಶ್ ಅನ್ನ ನಾವು ಪ್ರಾರಂಭದಲ್ಲಿ ಅಂದ್ರೆ ನಾಟಿ ಮಾಡೋ ಹಂತದಲ್ಲಿ ನಾವು ಈ ಗೊಬ್ಬರ ಕೊಡಬೇಕು. ನಂತರ ಉಳಿದಂತ 50 kg, 20 kg ಸಾರ್ವಜನಿಕ ಏನು ಉಳಿದಿರ್ತದ 50% ಉಳಿದದ್ದು ಅದನ್ನ ನಾವು 2 ಹಂತಗಳನ್ನ ಮಾಡಬಹುದು. 10 kg ಸಾರ್ವಜನಿಕ ಅಥವಾ 22 kg ಯೂರಿಯಾ ಬೆಳೆ ನಾಟಿ ಮಾಡಿದ 25 ದಿವಸಕ್ಕೆ, ನಂತರ 45 ದಿವಸಕ್ಕೆ ಇನ್ನೊಂದು 10 kg ಸಾರ್ವಜನಿಕ ಅಂದ್ರೆ 22 kg ಯೂರಿಯಾ ಗೊಬ್ಬರವನ್ನ ನಾವು ಮೇಲ್ಗೊಬ್ಬರವಾಗಿ ಕೊಟ್ರೆ ಅದರ ಒಂದು ಫಲಿತಾಂಶ ಸರಿಯಾಗಿರ್ತದೆ. ಅಂದ್ರೆ ಸಾರ್ವಜನಿಕ ನಾವು ಈ ತರ ಸ್ಪ್ಲಿಟ್ ಮಾಡೋದ್ರಿಂದ ಅದರ ಒಂದು ಉಪಯೋಗ ಬೆಳೆಗೆ ಜಾಸ್ತಿ ಆಗ್ತದೆ. ಅಂದ್ರೆ ನೀವು ಈಗ ಲಘು ಪೋಷಕಾಂಶ ಸತುವಿನ ಸಲ್ಫೇಟ್ ಅಥವಾ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಲ್ಲ, ಇದನ್ನ ಯಾವಾಗ ಕೊಡ್ಬೇಕಂತೀರಿ ಭತ್ತದ ಬೆಳೆ? ಇದನ್ನು ಕೂಡ ನಾವು ನಾಟಿ ಮಾಡೋ ಸಮಯದಲ್ಲೇ ಕೊಡ್ಬೇಕು. ಆದ್ರೆ ಈ ರಂಜಕ ಗೊಬ್ಬರ ಜೊತೆಗೆ ನಾವು ಮಿಕ್ಸ್ ಮಾಡಬಾರ್ದು ಅದನ್ನ. ಯಾವುದೇ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು, ರಂಜಕ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು. ಹಾಗಾಗಿ ನಾವು ಅದನ್ನ ಸಪರೇಟ್ ಹಾಕೋದೇ ಒಳ್ಳೆಯದು. ಇನ್ನು ಈ ಹಾಕ್ತಕ್ಕಂಥ ಪದ್ಧತಿ ರಾಸಾಯನಿಕ ಗೊಬ್ಬರದ ಸಮರ್ಥ ಬಳಕೆ ಮೇಲೆ ಏನಾದರೂ ಪರಿಣಾಮ ಬೀರ್ತಾವೆ? ಹಾಕುವ ಪದ್ಧತಿ ರೈತರು ಯಾವುದು ವೈಜ್ಞಾನಿಕ ಪದ್ಧತಿ ಅಂತೀರಿ? ಭತ್ತದ ಬೆಳೆಗೆ ಯಾವ ರೀತಿ ಗೊಬ್ಬರವನ್ನು ಹಾಕಬೇಕಂತಿರ್ತಾವೆ? ಸೊ ಭತ್ತ ಅಂತಂದ್ರೆ ನಾವು ನಾಟಿ ಪದ್ಧತಿಯಲ್ಲಿ ಈಗೇನು ಭತ್ತ ಬೆಳೀತಾ ಇದ್ವಿ ಕೆಸರು ಮಡಿ ಮಾಡಿರ್ತೀವಿ. ಸೊ ಇಲ್ಲಿ ನಾವು ಬ್ರಾಡ್ಕಾಸ್ಟಿಂಗ್ ಏನು ಮಾಡ್ತಾರೆ ಅದು ತಪ್ಪೇನಲ್ಲ. ಸೊ ಅದ್ರ ಜೊತೆ ಇನ್ನೂ ನಾವು ಸಾರ್ವಜನಿಕ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಉಪಯೋಗ ತಗೊಳ್ಬೇಕು, ಬೆಳೆಗೆ ಹೆಚ್ಚು ಉಪಯೋಗ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹಲವಾರು ವಿಧಾನಗಳಿದಾವ. ಒಂದು ಇದು ಸ್ಪ್ಲಿಟ್ ಅಪ್ಲಿಕೇಶನ್, ಒಂದು ಮೂರು ಕಂತುಗಳಲ್ಲಿ ನಾವು ಕೊಡೋದು. ನಂತರ ಅದು ಬೇವಿನ ಹಿಂಡಿ ಲೇಪಿತ ಯೂರಿಯಾ ಅಂತ ಸಿಗುತ್ತೆ, ಅಥವಾ ಸಲ್ಫರ್ ಕೋಟೆಡ್ ಯೂರಿಯಾ ಅಂತ ಸಿಗುತ್ತೆ, ಈ ಹರಳು ಯೂರಿಯಾ ಅಂತ ಇರುತ್ತೆ. ಇಂಥವುಗಳನ್ನು ನಾವು ಉಪಯೋಗಿಸಿದ್ರೆ ಅದು ಬೇಗನೆ ಕರಗಲಾರದೆ ಕ್ರಮೇಣ ಕರಗುವುದರಿಂದ ಸ್ವಲ್ಪ ಸ್ವಲ್ಪವಾಗಿ ಕರಗ್ತಾ ಹೋಗುತ್ತೆ. ಅದು ಬೆಳೆ ನೀರಿನಲ್ಲಿ ಕರಗಿದ ಪ್ರಮಾಣ ಯಾವಾಗಲೂ ಕಡಿಮೆ ಇರೋದ್ರಿಂದ ಅದು ಪೋಲಾಗುವುದನ್ನು ನಾವು ತಪ್ಪಿಸ್ಬೋದು. ಜೊತೆಗೆ ನಾವು ರಂಜಕ ಮತ್ತು ಪೊಟ್ಯಾಷ್ಗಳನ್ನು ನಾವು ನಾಟಿ ಮಾಡುವಾಗ ಕೊಡೋದೇ ಬಹಳ ಪ್ರಮುಖವಾದಂಥ ಅಂಶ. ರೈತರು ಈ ಒಂದು ಪದ್ಧತಿಯನ್ನು ಅಳವಡಿಸ್ತಾ ಇಲ್ಲ. ಸೊ ನಾವು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ನಾವು ಹಲವಾರು ವರ್ಷಗಳವರೆಗೆ, ಅಂದ್ರೆ 5-6 ವರ್ಷಗಳವರೆಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಮಾಡಿದೀವಿ. ಸೊ ಅಲ್ಲಿ ನಾವು 1 ಎಕರೆ ಒಂದು ಊರಲ್ಲಿ ನಾವು ಒಂದು 10-15 ಜನ ರೈತರಿಗೆ ಸೆಲೆಕ್ಟ್ ಮಾಡಿದ್ರೆ ಪ್ರತಿಯೊಬ್ಬ ರೈತನಲ್ಲಿ 1 ಎಕರೆ ನಾವು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ಕೊಟ್ಟಿದೀವಿ. ಸೊ ಈ ಒಂದು ಗೊಬ್ಬರಗಳನ್ನ ನಾವು ರೈತರಿಂದ ಹಾಕ್ಸಿ ನಾವು ಇನ್ನುಳಿದ ಪರಿಕರಗಳಾದ ಜಿಂಕು ಮತ್ತು ಕೆಲವೊಂದು ಬೇರೆ ಪರಿಕರಗಳನ್ನು ಕೂಡ ಕೊಟ್ಟು ಅವರಿಗೆ ಪ್ರಾತ್ಯಕ್ಷಿಕೆ ಮಾಡ್ಲಿಕ್ಕೆ ಹಚ್ಚಿದ್ವಿ. ಸೊ ಅವಾಗ ನಮ್ಗೆ ರೈತರಿಂದ ಅಭಿಪ್ರಾಯ ಏನ್ ಬಂತು ಅಥವಾ ನಾವು ನೋಡಿದಂತ ಬೆಳೆ ಪರಿಣಾಮ ನಾವು ವೀಕ್ಷಿಸಿದಾಗ ಅಲ್ಲಿ ನಮಗೇನ್ ಕಂಡು ಬಂತಂತಂದ್ರೆ ರೈತರು 8 ಚೀಲ ಎಕರೆಗೆ ಅಥವಾ 10 ಚೀಲವರೆಗೂ ಬಳಸ್ತೀವಿ ಅಂತ ಹೇಳಿದ್ರು. ಅದ್ರ ಪಕ್ಕದಲ್ಲಿ ನಮ್ಮದು ಗೊಬ್ಬರ 40-20-20 ಸಾರ್ವಜನಿಕ ರಂಜಕ ಪೊಟ್ಯಾಶ್ ಕೊಟ್ಟಿರೋದು ಕೇವಲ ಅದು 3.5-4 ಚೀಲದವರೆಗೆ ಆಗ್ತಿತ್ತು. ನಾವು ರಾಸಾಯನಿಕ ಗೊಬ್ಬರಗಳ ಮೂಲಕ ನಾವು ಅದನ್ನ ಲೆಕ್ಕ ಮಾಡಿ ಹಾಕಿದಾಗ ಸೊ ಅಲ್ಲಿಗೆ ನಮ್ಮದೇ ಇಳುವರಿ ಚೆನ್ನಾಗಿರ್ತಿತ್ತು, ಕ್ರಾಪ್ ಒಂದು ಯೂನಿಫಾರ್ಮ್ ಬೆಳೆ ಇರ್ತಿತ್ತು, ಜೊತೆಗೆ ಅಲ್ಲಿ ಕೀಟ ಮತ್ತು ರೋಗಗಳ ಬಾಧೆನೂ ಕೂಡ ಕಡಿಮೆ ಇರ್ತಿತ್ತು ಆ 1 ಎಕರೆ ಪ್ರದೇಶದಲ್ಲಿ. ಅದನ್ನು ಹಲವಾರು ವರ್ಷಗಳಲ್ಲಿ ಹಲವಾರು ಕಡೆ ರೈತರು ಮಾನ್ವಿ, ರಾಯಚೂರು ತಾಲೂಕು ಮತ್ತು ದೇವದೂರು ತಾಲೂಕುಗಳಲ್ಲಿ ಕೂಡ ನಾವು ಪ್ರಾತ್ಯಕ್ಷಿಕೆ ಕೈಗೊಂಡಿದ್ವಿ. ಸೊ ಆ ಒಂದು ಭಾಗದಲ್ಲಿ ರೈತರು ತಮ್ಮ ಅಭಿಪ್ರಾಯನ ಈ ರೀತಿಯಲ್ಲೇ ತಿಳಿಸಿದ್ರು. ಆದರೆ ಅವರಿಗೆ ಒಂದು ಸಮಸ್ಯೆ ಅಂತಂದ್ರೆ ಇದನ್ನ ಯಾವ ರೀತಿ ಲೆಕ್ಕ ಮಾಡಿ ಯಾವ ಗೊಬ್ಬರ ಮಾರ್ಕೆಟಲ್ಲಿ ಸಿಗುತ್ತೆ ಅದ್ರ ಪ್ರಕಾರವಾಗಿ ಈ ಒಂದು ಶಿಫಾರಸಿನ ಪ್ರಕಾರ ಎಷ್ಟು ಹಾಕ್ಬೇಕು ಅನ್ನೋದು ಅವರಿಗೆ ಲೆಕ್ಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಅವ್ರಿಗೆ ಗೊಬ್ಬರ ಹೆಚ್ಚಾಕಿದ್ರೆ ಅವ್ರಿಗೆ ಏನ್ ಮನವರಿಕೆ ಆಗಿದೆ ಅಂದ್ರೆ ಗೊಬ್ಬರ ಹೆಚ್ಚಾಕಿದ್ರೆ ನಮ್ಗೆ ಇಳುವರಿ ಹೆಚ್ಚು ಬರುತ್ತೆ ಅಂತಕ್ಕಂತ ಒಂದು ತಪ್ಪು, ಅದು ದೃಢವಾಗಿರೋದ್ರಿಂದ ಅವು ಅದನ್ನು ಕೂಡ ಒಂದು ಕಾರಣ. ಅಂದ್ರೆ ನಾವು ಭತ್ತದ ಬೆಳೆಯಲ್ಲಿ ಕೈ ತಪ್ಪಿ ಹೋಗುತ್ತೆ ಅಂತಂದು ಅವ್ರು ಮತ್ತೆ ಬೇರೆ ಒಂದು ತಮ್ಮದೇ ಆದಂತ ಪದ್ಧತಿಯಲ್ಲಿ ಮುಂದೆ ವರಿತಾ ಇದ್ದಾರೆ. ಸೊ ಅಂದ್ರೆ ನಾವು ಸುಮಾರು 1 ಎಕರೆ 5-6 ಚೀಲದಷ್ಟು ಅವ್ರು ಬಳಸ್ತಿರ್ತಕ್ಕಂತ 1/2 ಪ್ರಮಾಣದಲ್ಲಿ ನಾವು ಅವ್ರಕ್ಕಿಂತಲೂ ಹೆಚ್ಚು ಇಳುವರಿ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಕಾಳಿನ ಗುಣಮಟ್ಟ ಮತ್ತು ರೋಗ ಮತ್ತು ಕೀಟಗಳ ಬಾಧೆನೂ ಕಡಿಮೆ ಆದರೆ ಅದಕ್ಕೆ ತಗಲುವಂಥ ವೆಚ್ಚ ಕೂಡ ಕಡಿಮೆ ಆಗಿ ಹೆಚ್ಚಿನ ಒಂದು ಲಾಭ ಸಿಗಲಿಕ್ಕೆ ಸಾಧ್ಯ ಇದೆ. ಈಗ ಯೂರಿಯಾ ಅಂತಂದ್ರೆ ತಾವು ಸಾರಜನಕದ ಗೊಬ್ಬರ ಯೂರಿಯಾ ಹಾಕ್ತಾರೆ ಅಂತಕ್ಕಂಥ ವಿಚಾರ, ಈ ಭತ್ತದ ಬೆಳೆಯಲ್ಲಿ ಸಾರಜನಕದ ಗೊಬ್ಬರವನ್ನು ಯಾವುದು ಯಾವ ರೂಪದ ಗೊಬ್ಬರ ಉಪಯೋಗ ಮಾಡಿದ್ರಿ? ಯೂರಿಯಾ ಉಪಯೋಗ ಮಾಡೋದು ಒಳ್ಳೇದಂತೀರಾ? ಸಾರಜನಕದ ಮೂಲದ ಗೊಬ್ಬರಗಳು ಯಾವ್ಯಾವ ಉಪಯೋಗ ಮಾಡೋಕೆ ಭತ್ತದ ಬೆಳೆಯಲ್ಲಿ? ಭತ್ತದ ಜಮೀನಿನಲ್ಲಿ ನಾವು ಜಾಸ್ತಿ ನೀರು ನಿಲ್ಲಿಸೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ನೈಟ್ರೇಟ್ ರೂಪದಲ್ಲಿರ್ತಕ್ಕಂಥ ಸಾರಜನಕ ಏನಿದ ಅದು ಹಾಳಾಗಿ ಹೋಗಲಿಕ್ಕೆ ಸಾಧ್ಯತೆ ಇರ್ತದ. ಅದು ನೀರಿನಿಂದ ಕೆಳಗೆ ಹಿಂಗೇನು ಹೋಗ್ಬೋದು ಅಥವಾ ಅದು ನೈಟ್ರೇಟ್ ಇದ್ದುದನ್ನ ಅದರಾಗಿರ್ತಕ್ಕಂಥ ಆಮ್ಲಜನಕವನ್ನ ಸೂಕ್ಷ್ಮ ಜೀವಾಣುಗಳು ಉಪಯೋಗಿಸ್ಕೊಳ್ಳುವಂತ ಹಂತ ಇರ್ತದ. ಯೂರಿಯಾದಲ್ಲಿ ಅಮೈಡ್ ಫಾರ್ಮಲ್, ಅಮೈಡ್ ಅಥವಾ ಅಮೋನಿಯಂ ಫಾರ್ಮಲ್ ಇರ್ತಕ್ಕಂಥ ರಾಸಾಯನಿಕ ಗೊಬ್ಬರ. ಅಂದ್ರೆ ಈಗ ಅಮೋನಿಯಂ ಸಲ್ಫೇಟ್ ಅಂತ ಫ್ಯಾಕ್ಟ್ ಕಂಪನಿ ಗೊಬ್ಬರನೂ ಇದೆ, ಜೊತೆಗೆ ಅಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನ ಹಾಕೋದು ಒಳ್ಳೆಯದು. ಯೂರಿಯಾನು ಕೂಡ ಹಾಕ್ಬಹುದು. ಅತಿಯಾದ ಯೂರಿಯಾ ಬಳಸೋದ್ರಿಂದ ಯಾವ ರೀತಿ ಕೆಟ್ಟ ಪರಿಣಾಮ ಆಗುತ್ತೆ ಅಂತಿರ್ತಾವ? ಅತಿಯಾದ ಯೂರಿಯಾ ಅಥವಾ ಅತಿಯಾದ ಸಾರಜನಕ ಗೊಬ್ಬರವನ್ನ ಬಳಸೋದ್ರಿಂದ ಗದ್ದೆಯಲ್ಲಿ ಅಥವಾ ಒಟ್ಟಾರೆ ಭೂಮಿಯ ಫಲವತ್ತತೆ ಮೇಲೆ? ಸೊ ಅತಿ ನಾವು ಸಾರಜನಕನ ಜಾಸ್ತಿ ಉಪಯೋಗಿಸಿ, ಜೊತೆಗೆ ನಾವು ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇಲ್ಲ, ಸಾರಜನಕ ಜಾಸ್ತಿ ಹಾಕ್ಬೇಕು, ಯೂರಿಯಾ ಜಾಸ್ತಿ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತಂತಕ್ಕಂಥ. ಸೊ ನಾವು ಇಲ್ಲಿ ಹಲವಾರು ಬಾರಿ ರೈತರಿಗೆಲ್ಲ ಕೇಳ್ತಾ ಇದ್ವಿ, ನಿಮ್ದು ಬೆಳೆ ಎಷ್ಟೊಂದು ಗ್ರೀನ್ ಇದೆಯಲ್ಲ ಅಂತ ಕೇಳ್ತಿದ್ವಿ ಜಮೀನಲ್ಲಿ. ಇನ್ನು ಕೆಲವ್ರದ್ದು ಹಳದಿ ಇರ್ತಿತ್ತು. ಸೊ ಹಳದಿ ಹಾಕಿದೆ ನಿಮ್ದು ಗ್ರೀನ್ ಇದೆಯಲ್ಲ ಅಂತಂದ್ರೆ ನಾವು ಯೂರಿಯಾ ಜಾಸ್ತಿ ಹಾಕಿವಿ ಅಂತ ರೈತರು ಹೇಳ್ತಿದ್ರು. ಸೊ ಯೂರಿಯಾ ಜಾಸ್ತಿ ಹಾಕಿದ್ರೆ ಅದು ಹೆಚ್ಚು ಗ್ರೀನ್ ಆಗ್ತದಂತ ಹೆಚ್ಚು ಯೂರಿಯಾ ಹಾಕುವಂತ ಸಂದರ್ಭನೂ ರೈತರು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯೂರಿಯಾ ಜಾಸ್ತಿ ಹಾಕಿ ಜೊತೆಗೆ ರಂಜಕ ಪೊಟ್ಯಾಶು ಸಮ ಪ್ರಮಾಣದಲ್ಲಿ ಇಲ್ಲ ಅಂತಂದ್ರೆ ಹಾಕುವಾಗ ಅದರಿಂದ ಸಸ್ಯದ ಶರೀರ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸೊ ಶರೀರ ಬೆಳವಣಿಗೆ ಜಾಸ್ತಿ ಆದ್ರೆ ಅದರಲ್ಲಿ ಸೆಲ್ ವಾಲ್ ವೀಕ್ ಆಗಿ ಅದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗುವಂತ ಸಂದರ್ಭ ಇರ್ತದೆ. ಅಂದ್ರೆ ಹೆಚ್ಚು ಮೇವು ಬರ್ತದ, ಕಾಳು ಕಟ್ಟಬೇಕಂತಂದ್ರೆ ಅದಕ್ಕೆ ರಂಜಕ ಬೇಕು. ಆಮೇಲೆ ಅದು ಕಾಳಿನ ಗುಣಮಟ್ಟ ಸುಧಾರಣೆ ಆಗ್ಬೇಕು ಅಥವಾ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಆಗ್ಬೇಕಂದ್ರೆ ಪೊಟ್ಯಾಶ್ ಬೇಕಾಗುತ್ತೆ. ಅಂದ್ರೆ ಗುಣಮಟ್ಟ ಸುಧಾರಣೆ ಬೇಕಾದ್ರೆ ಪೊಟ್ಯಾಶ್ ಬೇಕು, ಪೊಟ್ಯಾಶ್ ಉತ್ತಮ ಒಂದು ಪ್ರೊಡ್ಯೂಸ್ ಅಥವಾ ಉತ್ಪಾದನೆ ಪಡಿಬೇಕಾಗಿತ್ತಂದ್ರೆ ಗುಣಮಟ್ಟದ ಉತ್ಪಾದನೆ. ಆಮೇಲೆ ಈಗ ರಾಸಾಯನಿಕ ಗೊಬ್ಬರಗಳು ಮತ್ತು ನೀರಿನ ನಿರ್ವಹಣೆ ಅಥವಾ ನೀರು ಎರಡೂ ಒಂದಕ್ಕೊಂದು ಯಾವ ರೀತಿ ಸಂಬಂಧ ಇದಾವೆ? ನೀರನ್ನ ಜಾಸ್ತಿ ಕೊಟ್ರೆ, ನೀರನ್ನ ಕಡಿಮೆ ಕೊಟ್ರೆ? ಸೊ ನೀರು ನಾವು ಹೆಚ್ಚು ಬಳಸ್ತಕ್ಕಂತ ಅವಶ್ಯಕತೆ ಇಲ್ಲ. ಭತ್ತದ ಬೆಳೆಗೆ ಭತ್ತನು ಕೂಡ ಒಂದು ನೀರು ಇರಲಾರ್ದನೆ ನಾವ್ ಹೆಂಗ್ ಜೋಳ ಬೆಳಿತೀವಿ ಅದೇ ರೀತಿನೂ ಕೂಡ ಭತ್ತ ಬೆಳಿಬಹುದು. ಸೊ ಅದು ಆ ಒಂದು ಆಮ್ಲಜನಕ ಸರಿಯಾಗಿರ್ತಕ್ಕಂತ ಒಂದು ವಾತಾವರಣನೇ ಬೇಕು ಅದಕ್ಕೂ ಕೂಡ. ನಾವು ಬೇರೆ ಬೆಳೆ ಹೆಂಗ್ ಬೆಳಿತೀವಿ ಹಂಗೆ, ಆದ್ರೆ ಅದು ನೀರಲ್ಲಿ ಕೂಡ ಬೆಳಿಬಹುದು. ಸೊ ನೀರಲ್ಲಿ ಬೆಳೆದ್ರೇನೆ ಇಷ್ಟೊಂದು ಇಳುವರಿ ಬರ್ತಾ ಇದೆ. ಸೊ ನಾವು ನೀರು ಕಡಿಮೆ ಮಾಡಿ ಬೆಳೆದ್ವಿ ಅಂತಂದ್ರೆ ಇನ್ನೂ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಸಾಧ್ಯತೆ ಇರ್ತದ. ಸೊ ಇದರಲ್ಲಿ ನಾವು ಮೂರು ಹಂತಗಳಿರ್ತಾವ. ಆ ಟೈಮಲ್ಲಿ ನಾವು ನೀರು ಕಡಿಮೆ ಮಾಡಬಾರದು. ಅಂದ್ರೆ ತೆಂಡೆ ಒಡೆಯುವಂತ ಸಮಯ, ತೆನೆ ಬರ್ತಕ್ಕಂತ ಸಮಯ ಮತ್ತು ಕಾಳು ಕಟ್ಟುವಂತ ಸಮಯ, ಈ ಮೂರು ಹಂತಗಳಲ್ಲಿ ನಾವು ನೀರು ಭೂಮಿಯಲ್ಲಿ ಕಡಿಮೆ ಆಗಬಾರ್ದಂಗ ನೋಡ್ಕೋಬೇಕು. ನಂತರ ನಾವು ನೀರು ನಿಲ್ಲಿಸುವಾಗ ಪ್ರಾರಂಭದಲ್ಲಿ 2.5 ಸೆಂಟಿಮೀಟರ್ ಅಷ್ಟು ಮಾತ್ರ ನೀರು ನಿಲ್ಲಿಸ್ಬೇಕು. ಆಮೇಲೆ ಅದು ಒಣಗಿ ಒಂದು ಸ್ವಲ್ಪ ಮಣ್ಣು ಕಾಣಿಸ್ತಿರ್ಬೇಕು, ಅಂದ್ರೆ ಸ್ಮಾಲ್ ಕ್ರ್ಯಾಕ್ಸ್ ಬರ್ತಿರ್ಬೇಕು. ಆ ತರ ಒಂದು ಬಿರುಕುಗಳು ಬರೋವರೆಗೂ ಬಿಟ್ಟು ನಂತರ ಮತ್ತೆ ನಾವು ನೀರು ಕೊಡಬೇಕು. ನಂತರದ ಹಂತಗಳಲ್ಲಿ ನಾವು 5 ಸೆಂಟಿಮೀಟರ್ ವರೆಗೂ ನೀರು ನಿಲ್ಲಿಸಬಹುದು. ಅದು ಪೂರ್ತಿ ನೀರು ಒಣಗೋವರೆಗೂ ನಾವು ನೀರು ಕೊಡಬಾರದು. ಸೊ ಆ ರೀತಿಯಲ್ಲಿ ನಾವು ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಹೇಳ್ತಾರೆ. ಸೊ ಇದು ಆಲ್ರೆಡಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಇರ್ತಕ್ಕಂಥ ಒಂದು ಪದ್ಧತಿ. ಸೊ ಇದನ್ನು ನಾವು ಅಳವಡಿಸಿದರೆ ನಾವು ಇನ್ನೂ ಹೆಚ್ಚು ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಈಗ ಭತ್ತದ ಬೆಳೆಯಲ್ಲಿ ಗೊಬ್ಬರವನ್ನು ಹಾಕುವಾಗ ರಾಸಾಯನಿಕ ಗೊಬ್ಬರ, ನೀವು ಹೇಳಿದ್ರೆ ಯೂರಿಯಾ ಗೊಬ್ಬರವನ್ನು ಮೂರು ಕಂತಗಳಲ್ಲಿ ಕೊಟ್ಟರೆ ಒಳ್ಳೆದಂತಕ್ಕಂಥ ವಿಚಾರ, ಆ ಸಂದರ್ಭದಲ್ಲಿ ಭತ್ತದ ಗದ್ದೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಹಾಕುವಾಗ ನೀರನ್ನು ನಿಲ್ಲಿಸಿ ಹಾಕಬೇಕು ಅಥವಾ ನೀರನ್ನು ಬಸದು ತೆಗೆದು ಹಾಕಬೇಕಂತಾರೆ, ಹೇಗೆ ತಾವು? ಸೊ ನೀರನ್ನು ನಾವು ಬೆಳಗ್ಗೆ ನಾವು ಸಾರ್ವಜನಿಕ ಕೊಡಬೇಕಾದಾಗ ಆ ನೀರನ್ನು ಕಡಿಮೆ ಮಾಡಿ ನಂತರ ಹಾಕಬೇಕು. ನೀರನ್ನು ಕಡಿಮೆ ಮಾಡಿ ನಾವು ಸಾರ್ವಜನಿಕ ಗೊಬ್ಬರ ಕೊಟ್ಟು ಆಮೇಲೆ ನೀರು ಕಡಿಮೆ ಇದ್ದಾಗ ಹಾಕಿ ನಂತರ ನೀರು ಕೊಡಬೇಕು. ಸೊ ಆ ರೀತಿಯಲ್ಲಿ ಮಾಡಬೇಕು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಟ್ಟಾರೆ ಈ ಒಂದು ರಾಸಾಯನಿಕ ಗೊಬ್ಬರ ಸಂಬಂಧಪಟ್ಟಂಗೆ ಭತ್ತದ ಬೆಳೆಯಲ್ಲಿ ಹಿತಮಿತವಾಗಿ ರಾಸಾಯನಿಕ ಗೊಬ್ಬರನ ಹೇಗೆ ಬಳಸಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರನ ಬಳಸಬೇಕಾ ಹೇಗೆ ಅಂತಕ್ಕಂಥ ವಿಚಾರವಾಗಿ? ಸೊ ಮಣ್ಣು ಪರೀಕ್ಷೆ ಆಧಾರಿತ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಅದು ಇನ್ನೂ ಹೆಚ್ಚು ನಮಗೆ ಇಳುವರಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ನಾವು ಶಿಫಾರಸು ಮಾಡಿರ್ತಕ್ಕಂಥ ಏನು ರಾಸಾಯನಿಕ ಗೊಬ್ಬರ ಇದೆ ಇದನ್ನೇ ರೈತರು ಅಳವಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಿರ್ತಾವ, ಸಹಾಯಕ ನಿರ್ದೇಶಕರ ಕೃಷಿ ಅಧಿಕಾರಿಗಳು ಇರ್ತಾರೆ. ಸೊ ಅಲ್ಲಿ ತಾಲೂಕು ಮಟ್ಟದಲ್ಲಿ, ಸೊ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಇವರೆಲ್ಲರ ಒಂದು ಉಪಯೋಗ ಪಡ್ಕೊಂಡು ಅದನ್ನ ಯಾವ ರೀತಿ ನಾವು ಗೊಬ್ಬರ ಹಾಕ್ಬೇಕು ಅಂತ, ನಾವು ಎಲ್ಲಿ ಯಾವ ಗೊಬ್ಬರಗಳು ಭೂಮಿಯ ಮಾರ್ಕೆಟ್ ಅಲ್ಲಿ ಸಿಗ್ತಾವ ಅದು ಬಂದು ಹೇಳಿದ್ರೆ ನಾವು ಎಷ್ಟು ಗೊಬ್ಬರ ಯಾವಾಗ ಹಾಕ್ಬೇಕಂತ ನಾವು ಅದನ್ನ ಲೆಕ್ಕ ಮಾಡಿ ಹೇಳಲಿಕ್ಕೆ ಬರ್ತದೆ. ಸೊ ಆ ಪ್ರಕಾರನ ರೈತರು ಉಪಯೋಗಿಸ್ಬೇಕು. ಮತ್ತು ಇಲ್ಲಿ ನಾನು ಹೇಳ್ದಂಗೆ ಹಲವಾರು ಅವರು ಸಾಕಷ್ಟು ಗೊಬ್ಬರ ಹಾಕ್ತಾ ಇದ್ದಾರೆ, ಆದರೂ ಕೂಡ ಅವ್ರಿಗೆ ಯಾಕೆ ಇಳುವರಿ ಬರ್ತಾ ಇಲ್ಲ ಅಂತ ಒಂದು ಕಾರಣ ಹೇಳ್ಬೇಕಂದ್ರೆ, ಇಲ್ಲಿ ಬೆಳೆ ಯಾವ ರೀತಿ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿ ಸಾರಜನಕ ಬೇಕು. ಸೊ ಪ್ರಾರಂಭ ಹಂತದಲ್ಲಿ ನಾವು ರಂಜಕ ಮತ್ತು ಪೊಟ್ಯಾಷನ್ನು ನಮ್ಮ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿದೆ. ಸೊ ಅದಕ್ಕೆ ಕಾರಣ ಅಂತಂದ್ರೆ ಈಗ ಬೆಳೆ 3 ತಿಂಗಳು ಬೆಳೆ ಇತ್ತು ಅಂತಂದ್ರೆ ಮೊದಲನೇ 1 ತಿಂಗಳಲ್ಲಿ ತನಗೆ ಬೇಕಾದಂತ 12ನೇ ಭಾಗ ರಂಜಕ ಪೊಟ್ಯಾಶು ತಗೊಂಡ್ಬಿಡ್ತದೆ ಮೊದಲನೇ 1 ತಿಂಗಳಲ್ಲಿ. ಸೊ ನಂತರ ನಾವು ರಂಜಕ ಪೊಟ್ಯಾಶು ರೈತರು ಹಾಕ್ತಾ ಇರೋದ್ರಿಂದ ಅದರ ಒಂದು ಸಮರ್ಪಕ ಉಪಯೋಗ ಆಗ್ಲಾರ್ದೆ, ಜೊತೆಗೆ ಸಾರ್ವಜನಿಕ ಒಂದೇ ಇರೋದ್ರಿಂದ ಅದು ಇನ್ನೂ ಹೆಚ್ಚು ಶರೀರ ಬೆಳವಣಿಗೆ ಮಾಡೋದ್ರಿಂದ, ಸೊ ಹಾಗಾಗಿ ನಾವು ಇಳುವರಿಯನ್ನ ಸರಿಯಾಗಿ ಪಡ್ಲಿಕ್ಕೆ ಆಗ್ತಾ ಇಲ್ಲ, ಹೆಚ್ಚು ಗೊಬ್ಬರ ಹಾಕಿದ್ರು ಕೂಡ. ಸೊ ಇದನ್ನೇ ನಾವು ಸಮತೋಲನವಾಗಿ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಾವು ಕಡಿಮೆ ಗೊಬ್ಬರದಲ್ಲಿ ಶಿಫಾರಸನ್ನೇ ಬಳಸಿದ್ರು ಕೂಡ ಒಂದು ಉತ್ತಮ, ಅವ್ರಕ್ಕಿಂತಲೂ ಹೆಚ್ಚು ಇಳುವರಿ ಬರ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಇದನ್ನ ರೈತರು ಗಮನಿಸಿಕೊಂಡು ಅದನ್ನ ಅಳವಡಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಜೊತೆಗೇನೆ ನೀವು ಹೇಳಿದಂಗೆ ರಾಸಾಯನಿಕ ಗೊಬ್ಬರ ಜೊತೆ ಕಾಂಪೋಸ್ಟ್ ಗೊಬ್ಬರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕಾಂಪೋಸ್ಟ್ ಗೊಬ್ಬರನು ಕೊಡ್ಬೇಕಂತಿರ್ತಾವೆ ಭತ್ತದ ಬೆಳೆಗೆ. ಕಾಂಪೋಸ್ಟ್ ಗೊಬ್ಬರ ಕೊಡೋದಾಯ್ತಂದ್ರೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳು ಕೂಡ ಮಾಡಬಹುದು. ಆದ್ರೆ ಇದನ್ನ ಉಪಯೋಗಿಸೋದಿತ್ತಂದ್ರೆ ನೀರನ್ನ ನಾವು ಸಮರ್ಪಕವಾಗಿ ಉಪಯೋಗಿಸ್ಬೇಕಾಗತ್ತ. ನಾವು ಕಂಟಿನ್ಯೂಸ್ ನೀರು ನಿಲ್ಲಿಸಬಾರ್ದು. ಅಂದ್ರೆ 15 ದಿವಸ ತನಕ ನಾವು ನೀರು ನಿಲ್ಲಿಸಿದ್ರೆ ಅಲ್ಲಿ ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ರಿಯಾಕ್ಷನ್ಸ್ ಏನಿರ್ತಾವ, ಕೆಮಿಕಲ್ ಚೇಂಜಸ್ ಏನಿರ್ತಾವ, ಅದು ಬೆಳೆಗೆ ಪೂರಕ ಅಥವಾ ಒಂದು ವಾತಾವರಣಕ್ಕೆ ಪೂರಕ ಇರಂಗಿಲ್ಲ. ಸೊ ನಾವು 15 ದಿವಸದ ತನಕ ನೀರು ಯಾವಾಗಲೂ ನಿಲ್ಲಿಸಬಾರ್ದು. ಸೊ ಅದು ಅಷ್ಟರಲ್ಲೇ ನಾವು ಒಂದ್ಸಲ ಒಣಗಿಸಿರ್ಬೇಕು. ಈ ಒಂದು ಪದ್ಧತಿಯಲ್ಲಿ ನಾವು ಪದ್ಧತಿಯನ್ನು ನಾವು ಅಳವಡಿಸ್ತಾ ಇದ್ರೆ ಅವಾಗ ನಾವು ಸಾವಯವ ಗೊಬ್ಬರಗಳನ್ನ ಬಳಸಬಹುದು. ಸೊ ಅದಕ್ಕೆ ಬದಲಾಗಿ ಇತ್ತೀಚೆಗೆ ಒಂದು DSR ಅಂತ ಒಂದು ಪದ್ಧತಿ ಬಿತ್ತನೆ ಭತ್ತ. ಸೊ ಅದನ್ನ ಹಲವಾರು ಭಾಗದಲ್ಲಿ, ಒಂದು ರಾಯಚೂರು ತಾಲೂಕಿನಲ್ಲಿ, ಮಾನ್ವಿ ತಾಲೂಕಿನಲ್ಲಿ ಸಾಕಷ್ಟು ರೈತರು, ಸಿಂಧೂರು ತಾಲೂಕಿನಲ್ಲಿ ಕೂಡ ಕೆಲವೊಂದು ಭಾಗದಲ್ಲಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಕೂರಿಗೆ ಬಿತ್ತನೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಒಂದು ಅಳವಡಿಸಿದ್ರೆ ಅದು ಇನ್ನೂ ಒಂದು ಭೂಮಿಯ ಒಂದು ಗುಣಮಟ್ಟ ನಾವು ಇನ್ನೂ ಹೆಚ್ಚು ವರ್ಷಗಳವರೆಗೆ ಕಾಪಾಡ್ಕೋಬಹುದು ಅಂತ ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ಬಾಲನಗೌಡರು, ಇದುವರೆಗೆ ಭತ್ತದ ಬೆಳೆಯಲ್ಲಿ ಪೌಷ್ಟಿಕಾಂಶ ಮತ್ತು ನೀರಿನ ಒಂದು ನಿರ್ವಹಣೆ ಬಗ್ಗೆ ಸಾಕಷ್ಟು ವಿಚಾರವನ್ನು ರೈತರಿಗೆ ಮಾಡಿಕೊಟ್ರೆ. ರೈತರು ರಸಗೊಬ್ಬರ ನೀಡತಕ್ಕಂಥ ಒಂದು ಸಮಯ, ಮುಖ್ಯವಾಗಿ ಬೆಳೆಯ ಒಂದು ಅವಧಿ ಮತ್ತು ಬೆಳವಣಿಗೆಯ ರೀತಿ, ಭೂಮಿ ಯಾವ ಮಟ್ಟ ಅಥವಾ ಭೂಮಿ ಯಾವ ಗುಣಮಟ್ಟದಾಗಿದೆ, ಅಲ್ಲಿ ದೊರೆತಕ್ಕಂಥ ನೀರಿನ ಪ್ರಮಾಣ ಹೇಗಿದೆ, ಹವಾಮಾನ ಹೇಗಿದೆ, ನೀರಿನ ಅನುಕೂಲತೆ ಮತ್ತು ಭತ್ತದ ಬೆಳೆಯ ಒಂದು ಬೆಳವಣಿಗೆ ಹಂತಗಳು, ಇವನ್ನೆಲ್ಲ ಗಮನಿಸಿ ಭತ್ತದ ಬೆಳೆಗೆ ಸಾರಜನಕ ಗೊಬ್ಬರ ಇರ್ಬೋದು ಅಥವಾ ಯಾವುದೇ ಒಂದು ಪೌಷ್ಟಿಕಾಂಶವನ್ನು ಒದಗಿಸಬೇಕು. ಜೊತೆಗೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಯಾವ ರಸಗೊಬ್ಬರ ಹಾಕಬೇಕು ಅನ್ನೋದನ್ನು ತಜ್ಞರ ಸಲಹೆ ಪಡೆದು ರಸಗೊಬ್ಬರವನ್ನು ಬಳಸಲಿ. ಹಿತಮಿತವಾಗಿ ರಸಗೊಬ್ಬರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನು ಬಳಸುವತ್ತ ರೈತರು ಮುಂದಾಗಬೇಕು. ನೀವಂದಂಗೆ ಈ ನೇರ ಬಿತ್ತನೆ ಭತ್ತ ಅಥವಾ ಕೂರಿಗೆ ಭತ್ತ ಹೆಚ್ಚೆಚ್ಚಾಗಿ ರೈತರು ಈ ನಾಟಿ ಭತ್ತಕ್ಕಿಂತಲೂ ಹೆಚ್ಚೆಚ್ಚಾಗಿ ಅದನ್ನು ಅಳವಡಿಸಿಕೊಳ್ಳೋದ್ರಿಂದ ಹೆಚ್ಚು ಇಳುವರಿ ಮತ್ತು ಭೂಮಿ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು. ರೈತರು ಇಂಥ ವಿಚಾರವನ್ನು ಗಮನಿಸಿ ಭತ್ತದ ಬೆಳೆಯಲ್ಲಿ ಹೆಚ್ಚು ಒಂದು ಇಳುವರಿಯನ್ನು ಪಡೀಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಇದುವರೆಗೆ ರೈತರಿಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳು ಮತ್ತು ನೀರು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ SR ಬಾಲನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ VG ಬಾವಲತಿ ಅವರು. शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. हवामान आधारित कृषि सलहे. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳಬಿಡೋಣಲ್ಲ. ನೀರಾವರಿ ಸೌಲಭ್ಯವಿದ್ದಲ್ಲಿ ರೈತ ಬಾಂಧವರು ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನ ಪಡೆಯಬಹುದು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಿಸುತ್ತದೆ. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು.

ಪಂಚಾಂಗ ತಗಸಿ ಕೇಳುವರೆ ನಮ್ಮ ನಿಮ್ಮ ಬೆಡಗ ಒಂದು ಸವರ. ಪಂಚಾಂಗ ತಗಸಿ ಕೇಳುವರೆ ನಮ್ಮ ನಿಮ್ಮ ಬೆಡಗ ಒಂದ ಸುವರ. ಪ್ರಸೇದ ದಿವಸ ಬರುವರ ನಾವು ಹಣ್ಣು ಕಾಯಿ ತರುವರೆ, ನಾವು ಹಣ್ಣು ಕಾಯಿ ತರುವರೆ, ಹಣ್ಣು ಕಾಯಿ ತರುವರ ನಿನ್ನ ಮಗಳಿಗೆ ತಕ್ಕಾಗಿಡುವವರ. ಹಣ್ಣು ಕಾಯಿ ತರುವರ ನಿನ್ನ ಮಗಳಿಗೆ ತಕ್ಕಾಗಿಡುವರ. ಹೆಣ್ಣು ಕೊಟ್ಟು ಗಡಿನಾಡ ಗಡಿನಾಡ ಮತ್ತೆರಿನಾಡ ಗಡಿನಾಡ ಮತ್ತೆರಿನಾಡ. ಕೊಟ್ಟದ್ದಗಳ ಸಂಗಿ ಗೊನಿನೋರ ಹೆಣ್ಣಿನ ತವ್ರ ಮಣಿ ತಳುವಾರ. ಕೊಟ್ಟಿದ್ದಗಳ ಸಂಗಿ ಗೊನಿನೋರ ಹೆಣ್ಣಿನ ತವ್ರ ಮಣಿ ತಳುವಾರ. ಕಲ್ಯಾಣ ಗೂಡಂದಷ್ಟಿರಲೆ ಎಲ್ಲ ಕೂಡಂದ ಸೇರಿರಲೆ, ಎಲ್ಲ ಕೂಡಂದ ಪಾವಿರಲೆ. ಮತ್ತೇನ ಬಿಡುತ್ತಾ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಮತ್ತೇನ ಬೇಡ್ತಾಳ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಪಳ್ಳನ ಸ್ವಾಮಾನೆಷ್ಟಿರಲೆ ಎಲ್ಲ ಕೂಡನ ಸೇರಿರಲೆ, ಎಲ್ಲ ಕೂಡನ ಪಾವಿರಲೆ. ಮತ್ತೇನ ಬಿಡುತ್ತಾ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಮತ್ತೇನ ಬೀಳ್ತಾಳ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಕಾಲನ ಪಿಲ್ಲಂದೆಷ್ಟಿರಲೆ ಎಲ್ಲ ಕೂಡನ ಸೇರಿರಲೆ, ಎಲ್ಲ ಕೂಡನ ಪಾವಿರಲೆ. ಮತ್ತೇನ ಬಿಡುತ್ತಾ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಮತ್ತೇನ ಬೀಳ್ತಾಳ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ನಡಿನ ನಡ ಬಂದೆಷ್ಟಿರಲೆ ಎಲ್ಲ ಕೂಡಂದ ಸೇರಿರಲೆ, ಎಲ್ಲ ಕೂಡಂದ ಪಾವಿರಲೆ. ಮತ್ತೇನ ಬಿಡುತ್ತಾ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಮತ್ತೇನ ಬೇಡ್ತಾಳ ಹೆಣ್ಣಿನ ತಾಯಿ ಮುತ್ತ ಹಚ್ಚಿದ ಬಾವಲೆ. ಅಂಡ ಬಂಡ ಸಮಾನ ಗಿಂಡಿ ಬಟ್ಟಲ ಸಮಾನ, ಗಿಂಡಿ ಬಟ್ಟಲ ಸಮಾನ, ಗಿಂಡಿ ಬಟ್ಟಲ ಸಮಾನ, ಇವರು ಮೂಲೆ ಮೂಲೆ ಹೊಟ್ಟವರೆ. ಗಿಂಡಿ ಬಟ್ಟಲ ಸಮಾನ, ಇವರ ಮೂಲೆ ಮೂಲೆ ಹೊಟ್ಟವರೆ. ಆರ ನೂರೊಂದ ಗಸರ ಸಣ ದೊಡ್ಡ ಹುಡುಗರ ಗಂಡಸರ, ಸಣ ದೊಡ್ಡ ಹುಡುಗರ ಗಂಡಸರ, ಸಣ ದೊಡ್ಡ ಹುಡುಗರ ಗಂಡಸರ, ಇವರ ಕಡಿಕಿಲಿ ನಿಬ್ಬನ ತರುವರ. ಸಣ ದೊಡ್ಡ ಹುಡುಗರ ಗಂಡಸರ, ಇವರ ಕಡಿಕಿಲಿ ನಿಬ್ಬನ ತರುವರ. ಆರ ನೂರೊಂದ ಕಳದ ಐದ ನೂರೊಂದೋರಿಗಳೇ, ಐದ ನೂರೊಂದೋರಿಗಳೇ, ಆರ ನೂರೊಂದ ಮಕ್ಕಳ ಹೇಳಿದ ಕೆಲಸ ಮಾಡವರ. ಆರ ನೂರೊಂದ ಮಕ್ಕಳ ಹೇಳಿದ ಕೆಲಸ ಮಾಡುವರ. ಎಲ್ಲಡಗಿದಾಳುವ ತಾಯೇ ಅಕ್ಕಮ್ಮ ದೇವಿ, ಎಲ್ಲಡಗಿದಾಳುವ ತಾಯೇ, ಎಲ್ಲಡಗಿದಾಳುವ ತಾಯೇ ಅಕ್ಕಮ್ಮ ದೇವಿ, ಎಲ್ಲಡಗಿದಾಳುವ ತಾಯೇ. ಸೇನಾಂಗಿರಳು ಹಸುವನ್ನ ನೀಗಿದ ಮಂತ್ರೇಶನ ಶರಪನಾಗಿ ಮಾದೇವನು ಡಾಕಿದಳ. ಎಲ್ಲಡಗಿದಾಳುವ ತಾಯೇ ಅಕ್ಕ ಮಾದೇವಿ, ಎಲ್ಲಡಗಿದಾಳುವ ತಾಯೇ, ಎಲ್ಲಡಗಿದಾಳುವ ಬಟ್ಟಣ್ಣ ಬೈಲಿ ಒಳಗ ದೃಟ್ಟಿಸಿ ನೋಡಿದಳೆ. ಎಲ್ಲಡಗಿದಾಳುವ ತಾಯೇ ಅಕ್ಕ ಮಾದೇವಿ, ಎಲ್ಲಡಗಿದಾಳುವ ತಾಯೇ, ಎಲ್ಲಡಗಿದಾಳುವ ತಾಯೇ. ಕಂಠೇಶ ನಿನ್ನ ತಳಮಟ್ಟ ಯಾವಲ್ಲೈತೆ ಒಣದನ್ನ ಪಕ್ಷಿಗಳ ಕಂಡಿರೆ ನೀ ಶನ ಗಿಡದನ್ನ ಪಕ್ಷಿಗಳ ನೋಡಿರೆ ನೀ ಶನ ಎಲ್ಲಡಗಿದಳುವ ತಾಯೇ ಅಕ್ಕ ಮಾದೇವಿ ಎಲ್ಲಡಗಿದಳುವ ತಾಯೇ